ಇದು ಯಾವ ಜನ್ಮದ ಸ್ನೇಹ ಎಳೆ ತಂದು ಬೆಳೆಸಿತು ಮೋಹ ಒಳಗಿನ ದಾಹ ತಾಳದೆ ದೇಹ ಕೂಡಾಯ್ತು ಹೊಸದೊಂದು ಸನ್ನಾಹ ಇದು ಯಾವ ಜನ್ಮದ ಸ್ನೇಹ ದಿನವೇ ನಿನ್ನ ವ್ಯಾಮೋಹ ತೋರಿ ನನ್ನ ಪ್ರಣಯವ ಕೆಣಗಿದೆ ಮನವ ಸೆರೆ ಹಿಡಿದೆ ಗೋಪ ನಿನ್ನ ಕೈಲಿ ಆಲಾಪ ದೈವ ಮುರಳಿ ಎನಿಸುತ್ತ ನಿನ್ನ ತುಟಿ ಸೋಕು ನನಗಿರಲಿ ರೂಪಸಿ ಪ್ರೇಯಸಿ ರೂಪಸಿ ಪ್ರೇಯಸಿ ಓಲೈಸಿ ಬಲೆ ಬೀಸಿ ನೀ ಜಯಿಸಿದೆ ಇದು ಯಾವ ಜನ್ಮದ ಸ್ನೇಹ ಎಳೆ ತಂದು ಬೆಳೆಸಿತು ಮೋಹ ಒಳಗಿನ ಬಾಳಗೆ ದೇಹ ಹೂಡಾಯ್ತು ಹೊಸದೊಂದು ಸನ್ನಾಹ ಇದು ಯಾವ ಜನ್ಮದ ಸ್ನೇಹ ಜೀವದಲ್ಲಿ ಜೀವ ಜೇನಾಗಿ ಬೆರೆತ ಭಾವ ಸವಿಯುವ ಸೊಗಸಿನ ಸಮಯ ಸರ ಸಮಯ ಒಳಗಿನ ದಾಹ ತಾಳದ ದೇಹ ಕೂಡಾಯ್ತು ಹೊಸದೊಂದು ಸನ್ನಾಹ ಇದು ಯಾವ ಜನ್ಮದ ಸ್ನೇಹ